ಗಾಳಿ ಮೂಲಕ ಬರ್ತವೆ. ವೆಂಟಿಲೇಷನ್, ಮೆಶ್, ರೇಷ್ಮೆ ಸಾಕಾಣಿಕೆ ಮನೆಯಲ್ಲಿ ಕಿಟಕಿಯಲ್ಲಿ ಮೆಶ್ ಮತ್ತು ಕ್ಲೀನ್ ವೆಂಟಿಲೇಷನ್ ಗಾಳಿ ಬರೋ ತರ ನಾವು ಮೇಂಟೈನ್ ಮಾಡಿದ್ರೆ ರೋಗ ನಿವಾರಣೆಯನ್ನು ತಡಿಬಹುದು. ಇನ್ನೊಂದು ಹೇಳ್ತೀನಿ, ನಾವು ಸೋಂಕು ನಿವಾರಣೆಯ ಜೊತೆಗೆ ಅಂದ್ರೆ ನಿರಂತರವಾಗಿ ಸೋಂಕು ನಿವಾರಣೆ ಇರುವಂತದ್ದೇ. ಒಂದು ಬೆಳೆ ಆದ ತಕ್ಷಣ ಇಡೀ ಮನೆಯನ್ನ ನಾವು ಸೋಂಕು ನಿವಾರಣೆ ಮಾಡಬೇಕು, ಸುಣ್ಣ ಹೊಳಿಬೇಕು, ಫಾರ್ಮಲಿನ್ ದ್ರಾವಣದಿಂದ ತೊಳಿಬೇಕು ಇಂಥವೆಲ್ಲ ಹೇಳ್ತೀವಿ. ಮತ್ತೆ ಅದನ್ನಷ್ಟೇ ಅಲ್ಲ, ಸಲಕರಣೆಗಳನ್ನು ಕೂಡ ಫಾರ್ಮಲಿನ್ ದ್ರಾವಣದಿಂದ ತೊಳಿಬೇಕು ಅಂತ ಹೇಳ್ತೀವಿ, ಹೌದಲ್ಲ? ಅದ್ರ ಜೊತೆಗೆ ಬೇರೆ ಬೇರೆ ಈ ರೀತಿಯಾಗಿ ಅಡ್ಡಾಡಿಕೊಂಡು ಹೊರಗಿಂದ ಬರುವಂತವ್ರಿಗೂ ಕೂಡ ಫಾರ್ಮಲಿನ್ ದ್ರಾವಣದಲ್ಲಿ ಕಾಲನ್ನ ತೊಳ್ಕೊಂಡು ಒಳಗೆ ಬರ್ರಿ ಅಂತ ಹೇಳ್ತೀವಿ ಅಲ್ವಾ? ಹೌದೌದು. ಹಾಗಾಗಿ ರೋಗ ಮನುಷ್ಯನಿಂದಾನೇ ಹರಡೋದೆ ಜಾಸ್ತಿ ಅಂತ. ಮನುಷ್ಯನಿಂದಾನೆ ಹರಡೋದು ಜಾಸ್ತಿನೇ. ರೇಷ್ಮೆ ಹುಳು ರೋಗ ಹರಡೋ ಮನುಷ್ಯನಿಂದ ನಡುತ್ತೆ, ಸೋಂಕು ಅದರಿಂದ ನಡುತ್ತೆ. ನಾವು ರೇಷ್ಮೆ ಹುಳು ಮುಟ್ಬೇಕಂದ್ರೆ, ರೇಷ್ಮೆ ಹುಳು ಸೊಪ್ಪು ಹಾಕಬೇಕಾದ್ರೆ, ಬೆಡ್ ಚೇಂಜ್ ಮಾಡ್ಬೇಕಾದ್ರೆ, ನೀವ್ ಹೇಳ್ದಂಗೆ ಕ್ಲೀನ್ ಹೈಜೆನಿಕ್ ವಾಶ್ ಮಾಡಿ ಸೋಪ್ ಪೌಡರ್ ವಾಶ್ ಮಾಡಿ ಮುಟ್ಟಿ ಮಾಡಿದ್ರೆ, ಬೆಡ್ ಕ್ಲೀನ್ ಸೊಪ್ಪು ಹಾಕೋದು, ಹುಳ ಚೇಂಜ್ ಮಾಡಿ ಬೇರೆ ಟ್ರೇ ಹಾಕೋದು, ಬೇರೆ ಮೆಥಡ್ ಮಾಡಿದ್ರೆ ಯಾವ್ದು ರೋಗನು ಬರಲ್ಲ. ಅದು ಹೈಜೆನಿಕ್ ಇರಬೇಕು. ರೇಷ್ಮೆ ಸಾಕಾಣಿಕೆ ಮನೆ ಆಗ್ಲಿ ಸಿಂಪರಣಿಕೆ ಸ್ವಚ್ಛ ಇರಬೇಕು. ಮತ್ತು ರೇಷ್ಮೆ ಸಾಕಾಣಿಕೆ ಬೇಕಾದ ಡಿವೈಸ್ ಅಪ್ಲಿಯನ್ಸಸ್ ಅಂತಾರಲ್ಲ, ಸಲಕರಣೆಗಳು, ಅವು ಹೈಜೆನಿಕ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ರೆ ಯಾವ್ದು ರೋಗಗಳು ಬರೋದಿಲ್ಲ. ಮನುಷ್ಯನು ಅಷ್ಟೇ, ರೇಷ್ಮೆ ಹುಳು ಮನೆಗೆ ಬರಬೇಕಾದ್ರೆ ಕಾಲು ಮತ್ತು ಕೈಗಳನ್ನು ಸ್ವಚ್ಛತೆಯಿಂದ ತೊಳ್ಕೊಂಡು ಸೋಪಲ್ಲಿ ಬಂದು ಬೆಡ್ ಡಿಸ್ಇನ್ಫೆಕ್ಟೆಂಟ್ ಮಾಡಿ ಹೋದ್ರೆ ಯಾವ್ದು ಬರೋದಿಲ್ಲ ರೋಗಗಳು. ಇತ್ತೀಚೆಗೆ ನಾವು ಅಟ್ಟ ಪದ್ಧತಿಯೊಳಗೆ ರೆಂಬೆ ಪದ್ಧತಿಯನ್ನು ಹಾಕೋದ್ರಿಂದ ಅವುಗಳ ಮುಟ್ಟುದು, ಅವುಗಳ ತಟ್ಟುದು ಮೇಲೆ ಮೇಲೆ ಇರುವುದಿಲ್ಲ, ಹಂಗಾಗಿ ಅದೊಂದು ಅನುಕೂಲ ಆಗಿದೆ. ರೆಂಬೆ ಪದ್ಧತಿ ಶೂ ಟ್ರೈನಿಂಗ್ ಮೆಥಡ್ ಅಂದ್ರೆ ಇಂಪ್ರೂವ್ಡ್ ಟೆಕ್ನಾಲಜಿ. ಅದು ಹಿಂದಿನ ಕಾಲದಲ್ಲಿ ಟ್ರೇ ಮೆಥಡ್, ತಟ್ಟೆ ರೇಷ್ಮೆ ಹುಳು ಸಾಕಿ ರೋಗಗಳು ಜಾಸ್ತಿ ಬರುತ್ತೆ. ಯಾಕೆಂದ್ರೆ ಕಂಪೇರ್ ಟು ಶೂ ಟ್ರೈನಿಂಗ್ ಟೆಕ್ನಾಲಜಿ ಏನಂದ್ರೆ, ನಾವು ನ್ಯೂಸ್ ಪೇಪರ್ ಇಟ್ಟು ಹುಳುಗಳನ್ನು ಬದಲಾಯಿಸಬೇಕಾದ್ರೆ ಪೇಪರ್ ನೆಕ್ಸ್ಟ್ ಚೇಂಜ್ ಮಾಡಿ ನೆಕ್ಸ್ಟ್ ಇದು ಮಾಡಿದ್ರೆ ಇದಾಗಲ್ಲ. ಬಟ್ ಅದು ಒಂದೇ ತಟ್ಟಲ್ಲಿ ಇದ್ರಿಂದ ಸ್ಪೇಸ್, ಒಂದು ಹುಳುಕೂ ಇನ್ನೊಂದು ಹುಳುಕೂ ಜಾಗ ಅಂದ್ರೆ ಕಡಿಮೆ ಡಿಸ್ಟೆನ್ಸ್ ಕಮ್ಮಿ ಇರೋದ್ರಿಂದ ಔಟ್ ಬ್ರೇಕ್ ಆಫ್ ಡಿಸೀಸ್ ಅಂದ್ರೆ ರೋಗಗಳು ಜಾಸ್ತಿ ಬರೋ ಚಾನ್ಸ್ ಇರುತ್ತೆ. ಸ್ಪೇಸಿಂಗ್ ಮೇಂಟೈನ್ ಮಾಡಬೇಕು. ಬಟ್ ಶೂ ಟ್ರೈನಿಂಗ್ ಮೆಥಡಲ್ಲಿ ಸ್ಪೇಸಿಂಗ್ ಜಾಸ್ತಿ ಇರುತ್ತೆ, ಹುಳುಗಳು ಯಾವ್ದೇ ಅಂತ ರೋಗಗಳು ಬರೋ ಸಾಧ್ಯ ಕಮ್ಮಿ. ಈಗ ಎಂತೆಂತ ರೋಗಗಳು ಬರ್ತವೆ? ಪ್ರಮುಖವಾಗಿ ನಾಲ್ಕು ರೋಗಗಳು ಬರ್ತವೆ ರೇಷ್ಮೆ ಹುಳುಗಳಿಗೆ. ಮೊದಲನೇದು ವೈರಲ್ ಡಿಸೀಸ್ ಅಂದ್ರೆ ಆಳುತೊಂಡೆ ರೋಗ. ಎರಡನೇದು ಬ್ಯಾಕ್ಟೀರಿಯಲ್ ಡಿಸೀಸ್ ಸಪ್ಪೆ ರೋಗ. ಮೂರನೇದು ಶಿಲೀಂಧ್ರ ರೋಗ ಬರೋದಂದ್ರೆ ಸುಣ್ಣಕಟ್ಟು ರೋಗ. ನಾಲ್ಕನೇದು ಗಂಟು ರೋಗ, ಅದನ್ನ ಪೆಬ್ರಿನ್ ಡಿಸ್ ಅಥವಾ ಪ್ರೋಟೋಸೋಮ ಡಿಸೀಸ್ ಅಂತ ಇಂಗ್ಲಿಷ್ ಅಲ್ಲಿ. ಇವು ಇಂಥ ಕಾಲದಲ್ಲಿ ಬರಬೇಕು, ಇಂಥ ಕಾಲದಲ್ಲಿ ಬರಬಾರ್ದು ಅಂತ ನೇಮ್ ಏನಿಲ್ಲ ಸರ್? ರೇಷ್ಮೆ ಹುಳು ಎಲ್ಲಾ ಸೀಸನ್ ಎಲ್ಲಾ ಕಾಲದಲ್ಲೂ ಸಾಕ್ತಾರೆ, ಆರು ಏಳು ಕ್ರಾಪ್ ಬೆಳೆ ತೆಗಿತಾರೆ. ಇಂಥ ಕಾಲದಲ್ಲಿ ಬೆಳೆಯಂತಾರೆ ಇವೇಳ್ದಲ್ಲ ಸರ್, ನಾನು ಹೈಜಿನಿಕ್ ಕಂಡೀಷನ್ ಮೇಂಟೈನ್ ಮಾಡಿ ಹುಳುಗಳು ಚೆನ್ನಾಗಿರೋ ತರ ನಾವು ಬೆಡ್ ಇನ್ಸ್ಪೆಕ್ಟೆಂಟ್ ಅವೆಲ್ಲ ಮಾಡ್ತಾ ಇದ್ರೆ, ಒಂದ್ ಜ್ವರದಿಂದ ನೆಕ್ಸ್ಟ್ ಜ್ವರ ಬಂದಾಗ ವಿಜೇತ ಸಪ್ಲಿಮೆಂಟ್ ಮಾಡೋದು ಅಥವಾ ರೇಷಮ್ ಕೀಟ ಔಷಧಿ ಸಪ್ಲಿಮೆಂಟ್ ಮಾಡೋದು ಮಾಡಿದ್ರೆ ಬಿಫೋರ್ ಫೀಡಿಂಗ್ ಅಂದ್ರೆ ನಾವು ಅರ್ಧ ಗಂಟೆ ಮುಂಚೆ ಹುಳುಗು ಸೊಪ್ಪಾಕೋಕ್ಕಿಂತ ಮುಂಚೆ ಮಾಡಿದ್ರೆ ಹುಳುಗು ಸೊಪ್ಪಾಕಿದ್ರೆ ಯಾವ ರೋಗನೂ ಬರೋದಿಲ್ಲ. ಈಗ ರೂಮಿನ ವಾತಾವರಣದ ಕೂಡ ಅಲ್ಲಿ ಇರ್ತಕ್ಕಂತ ಗರಿಷ್ಠ ಉಷ್ಣಾಂಶ ಕನಿಷ್ಠ ಉಷ್ಣಾಂಶ ಇಷ್ಟೇ ಇರಬೇಕು ಎಲ್ಲಾನು ಹೇಳ್ತೀವಲ್ಲ, ಬೇಸಿಗೆ ಒಳಗೆ ಏನು ತೊಯ್ದಂತ ಚೀಲ ತೊಯ್ಸಿ ಹಾಕ್ರಿ ಅಂತವೆಲ್ಲ ಹೇಳ್ತೀವಿ. ನೀರಿನಂತ ತೊಯ್ದಂತ ತಟ್ಟನ್ನು ಹಾಕೋದ್ರಿಂದ ಕೂಡ ತಂಪನ್ನ ನಿರ್ವಹಣೆ ಮಾಡಬಹುದು ಅಂತ ಹೇಳ್ತೀವಿ. ರೇಷ್ಮೆ ಹುಳುಗೆ ಸೊಪ್ಪಾಕ ಬೇಸಿಕಲ್ಲಿ ಉದಾಹರಣೆಗೆ ಸೊಪ್ಪುಗಳಲ್ಲಿ ತೇವಾಂಶ ಕಮ್ಮಿ ಇರ್ತದೆ. ಹಾರ್ವೆಸ್ಟಿಂಗ್ ಕಟಾವು ಮಾಡ್ಬೇಕಾದ್ರೆ ಸಂಜೆ ಸೊಪ್ಪಾಕ್ಬೇಕು ಅಂದ್ರೆ ಬೆಳಗ್ಗೆನೆ ಕಟಾವು ಮಾಡಿ ಅದನ್ನ ಒಂದು ಮೂಲೆ ಸ್ವಚ್ಛತೆ ಜಾಗದಲ್ಲಿ ಇಟ್ಟು ಶೂಟ್ ಕಟ್ ಮಾಡಿ ಸ್ವಚ್ಛತೆ ಜಾಗದಲ್ಲಿ ಇಟ್ಟು ಅದಕ್ಕೆ ನೀರು ಚೀಲವನ್ನು ಸ್ವಲ್ಪ ಪ್ರಮಾಣದಲ್ಲಿ ತೇವ ತರ ಮಾಡಿ ರೇಷ್ಮೆ ಹುಳುಗೆ ಸೊಪ್ಪು ಹಾಕ್ಬೇಕಾದ್ರೆ ಅದನ್ನ ಒರೆಸಿ ಕಟ್ ಮಾಡಿ ಮಾಡಿದ್ರೆ ಅದಕ್ಕೆ ರೇಷ್ಮೆ ಹುಳುದ್ರೆ ಸೊಪ್ಪುಲ್ಲಿರುವ ನ್ಯೂಟ್ರಿಟಿವ್ ವ್ಯಾಲ್ಯೂ ಅಂದ್ರೆ ಅದರ ಯಾವ್ದು ಪೋಷಕಾಂಶಗಳು ಕೊರತೆ ಆಗೋದಿಲ್ಲ, ಸರಿಯಾಗಿ ಸಿಗುತ್ತವೆ ರೇಷ್ಮೆ ಹುಳುಗಳಿಗೆ. ಅಂದ್ರೆ ರಾತ್ರಿ ಸಂಜೆ ಕಟ್ ಮಾಡಿದ್ದನ್ನ ಸಂಜೆ ಕಟ್ ಮಾಡಿದ್ರೆ ಬೆಳಿಗ್ಗೆ ಎರಡು ಮೂರು ಫೀಡ್ ಹಾಕ್ಬೋದು ಅಥವಾ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅದೇ. ಬಟ್ ಮಧ್ಯಾಹ್ನ ಹಾರ್ವೆಸ್ಟಿಂಗ್ ಮಾಡಬಾರ್ದು, ಲೀಫ್ ಹಾರ್ವೆಸ್ಟಿಂಗ್ ಕಟಾವ್ ಮಾಡಬಾರ್ದು. ಯಾಕೆಂದ್ರೆ ಡ್ರೈನೆಸ್ ಇರುತ್ತೆ, ಅದು ಇದಾಗಲ್ಲ, ಮೇಂಟೈನ್ ಮಾಡೋದಿಕ್ಕಾಗಲ್ಲ, ನ್ಯೂಟ್ರಿಟಿ ಅಂದ್ರೆ ಮಾಯಿಶ್ಚರ್ ಕಂಟೆಂಟ್ ಕಮ್ಮಿ ಇರ್ತದೆ. ಈಗ ನಾವು ಸೊಪ್ಪು ಕಟಾವ್ ಮಾಡ್ತೀವಲ್ಲ, ಕಟಾವ್ ಮಾಡಿದ್ಮೇಲೆ ಸ್ವಚ್ಛವಾದ ಸೊಪ್ಪನ್ನ ಕೊಡಬೇಕು ಅಂದಾಗ ಆ ರೆಂಬೆಯನ್ನ ನಾವು ತೊಳಿಬೇಕು ಹೇಗೆ? ತೊಳೆಯಂಗಿಲ್ಲ ಸರ್, ಜಸ್ಟ್ ಚೆನ್ನಾಗಿರುವಂತ ಒಂದು ಬಟ್ಟೆಯಲ್ಲಿ ಆಗಲಿ ಇದ್ರೆ ಜಸ್ಟ್ ಒರೆಸ್ಬಿಟ್ಟು ತೀರಾ ಧೂಳು ಇತ್ತು ಅಂದ್ರೆ ತೆಗಿಬೇಕು ಅಷ್ಟೇ, ಧೂಳು ಇರುತ್ತೆ ಅಂದ್ರೆ ತೆಗಿಬೇಕು ಅಷ್ಟೇ. ನೀರಿನಲ್ಲಿ ಇದ್ ಮಾಡಕ್ ಹೋಗ್ಬಾರ್ದು, ಜಸ್ಟ್ ವಾಶ್ ಇದ್ ಮಾಡಿ ಸ್ವಲ್ಪ ಕ್ಲೀನ್ ಮಾಡಿ ಮಾಡಿದ್ರೆ ಹುಳುಗಳಿಗೆ ಸ್ವಚ್ಛತೆ ರೇಷ್ಮೆ ಸೊಪ್ಪು ಕೊಟ್ಟಂಗ್ ಆಗುತ್ತೆ. ಈ ಹಾಲು ತೊಂಡೆ ರೋಗ ಅಂತ ಹೇಳಿದ್ರಿ, ಏನ್ ಹಂಗಂದ್ರೆ ಹೆಂಗ್ ಕಾಣುತ್ತದು? ಹಾಲು ತೊಂಡೆ ರೋಗ ಅಂದ್ರದು ವೈರಲ್ ಡಿಸೀಸ್, ವೈರಲ್ ಇಂಗ್ಲಿಷ್ ವೈರಲ್ ಡಿಸೀಸ್ ಅಂತಾರೆ ಅದಕ್ಕೆ. ಅದು ಸಾಮಾನ್ಯವಾಗಿ ರೋಗ ಲಕ್ಷಣಗಳೇನಂದ್ರೆ ಹಾಳು ತೊಂಡೆ ಬಂದಿರೋ ರೋಗದ ಹುಳು ಲೆಥರ್ಜಿಕ್ ಅಂದ್ರೆ ಓಡಾಡುವುದಿಲ್ಲ, ಇನ್ಆಕ್ಟಿವ್ ರೆಸ್ಟ್ಲೆಸ್ ಇರುತ್ತದೆ ಮತ್ತು ನಿಂತಲ್ಲಿ ನಿಂತಿರ್ತದೆ. ಚರ್ಮದಲ್ಲಿ ಪಾಲಿಡ್ರ ಅಂತ ವೈರಲ್ ಅಂಶ ಅದರಲ್ಲಿ ಇರುತ್ತದೆ. ರೋಗ ಬಂದಿರೋ ಹುಳು ಮತ್ತೆ ಜ್ವರಕ್ಕೆ ಹೋಗುವುದಿಲ್ಲ. ಸಪೋಸ್ ನಾಲ್ಕನೇ ಜ್ವರದಲ್ಲಿ ಬಂತು ಅಂದ್ರೆ ಐದನೇ ಜ್ವರಕ್ಕೆ ಹೋಗೋದಿಲ್ಲ. ಮತ್ತು ರೋಗ ಬಂದಿರೋ ಸತ್ತು ಮೇನ್ ಇಂಪಾರ್ಟೆಂಟ್ ರೋಗ ಬಂದಿರುವ ಹುಳು ಟ್ರೀಟ್ ಆಫ್ ಸಿಂಪ್ಟಮ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ.

ಡ್ಯೂರಿಂಗ್ ರೇಯಿಂಗ್ ಸ್ಟ್ರಿಕ್ಟ್ ಹೈಜಿನಿಕ್ ಕಂಡೀಷನ್ ಅಂದ್ರೆ ಹೋಗ್ಬೇಕಾದ್ರೆ ನಾವು ಸ್ವಚ್ಛತೆ ಕೈ ತೊಳ್ಕೊಂಡು ಅಥವಾ ಕಾಲುಗಳನ್ನು ತೊಳೆದು ನೀರಿನಲ್ಲಿ ಡಿಸಿ ಅಥವಾ ಸೋಪಿನಲ್ಲಿ ಹೋಗಿ ಸೊಪ್ಪನ್ನು ಹಾಕಿ ಅಥವಾ ರೇಷ್ಮೆ ಹುಳು ಮುಟ್ಟುವುದರಿಂದ ನಾವು ಯಾವುದೇ ಸೋಂಕು ತಗುಲಿದ್ರೆ ನಾವು ಕ್ರಮದಲ್ಲಿ ಇಟ್ಕೋಬಹುದು. ಮತ್ತು ಸರ್ಫೇಸ್ ಡಿಸ್ಇನ್ಫೆಕ್ಟೆಂಟ್ 2% ಫಾರ್ಮಲಿನ್ ಅನ್ನು ಬಿಫೋರ್ ಇನ್ಕ್ಯುಬೇಷನ್ ಮೊಟ್ಟೆ ತಂದು ನಾವು ರೇಷ್ಮೆ ಹುಳ ಸಾಕಿ ಗುರುತಿಗಿಂತ ಮುಂಚೆ ಅದಕ್ಕಿಂತ ಮುಂಚೆ ನಾವು ಅದು 2% ಫಾರ್ಮಲಿನಲ್ಲಿ ಸರ್ಫೇಸ್ ಡಿಸ್ಇನ್ಫೆಕ್ಟ್ ಮಾಡಬೇಕು. ಮತ್ತು ಗಂಟು ರೋಗ ಬಂದಿರುವಂತಹ ಹುಳುಗಳನ್ನು ರೇಷ್ಮೆ ಹುಳ ಮನೆಯಿಂದ ತಗೊಂಡು ಸುಡಬೇಕು ಅಥವಾ ದೂರ ಎಸೆಯಬೇಕು. ಮತ್ತು ಮುಖ್ಯವಾಗಿ ಫೀಕಲ್ ಪ್ಲೇಟ್ಸ್ ಇಕ್ಕಿ ಏನಂತಾರೆ ಗಂಟು ರೋಗದಿಂದ ಬಂದಿರುವಂತಹ ಉಳಿದಂತ ಇಕ್ಕಿಗಳನ್ನು ಕಲೆಕ್ಟ್ ಮಾಡಿಕೊಂಡು ತಗೊಂಡು ರೇಷ್ಮೆ ಹುಳಿನ ಮನೆಯಿಂದ ದೂರ ಇಡಬೇಕು. ಯಾಕಂದ್ರೆ ತಡೆಯಬಹುದು. ಇತ್ತೀಚೆಗೆ ಚಾಕಿ ಸಾಕಾಣಿಕೆ ಕೇಂದ್ರಗಳು ಇದಾವೆ, ಅವರು ಚಾಕಿ ಹಂತದಲ್ಲಿ ಇರ್ತಕ್ಕಂತ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ಅಲ್ಲಿ ರೋಗ ಏನ್ ಬರುತ್ತೆ ಅವುಗಳನ್ನ ಆರೋಗ್ಯಪೂರ್ಣವಾಗಿ ಬೆಳೆಸಬೇಕಾಗಿತ್ತು ಅಂದ್ರೆ ಏನೇನ್ ಮಾಡಬೇಕು, ಎಷ್ಟು ಸೋಂಕು ನಿವಾರಣೆ ಮಾಡಬೇಕು, ಮತ್ತು ಮೊಟ್ಟೆಯಲ್ಲಿ ಇತ್ತಂದ್ರೆ ಮೊಟ್ಟೆಗೂ ಕೂಡ ಸೋಂಕು ನಿವಾರಣೆ ಮಾಡಿ ಅವರು ಬೆಳೆಸಿ ಚಾಕಿ ಹುಳುಗಳನ್ನ ಸಾಕಾಣಿಕೆ ಮಾಡಿ ಮೂರನೇ ಹಂತದ ಮರಿ ಹುಳುಗಳನ್ನ ಈಗ ಕೊಡ್ತಾ ಇದ್ದಾರೆ. ರೈತರಿಗೆ ಬಹಳ ಅನುಕೂಲ ಆಗಿದೆ, ತುಂಬಾ ಅನುಕೂಲ ಆಗಿದೆ. ಯಾಕೆಂದ್ರೆ ಮೂರನೇ ಹಂತದಲ್ಲಿರುವಂತಹ ಹುಳುವಿನ ರೈತರು ಚಾಕಿ ರೈತರು ಕೊಟ್ರೆ ನಾವು ಇನ್ನ ನಾವು ರೇಷ್ಮೆ ಹುಳುವನ್ನ ಕ್ರಾಪ್ ಅಂದ್ರೆ ಒಂದ್ ಬೆಳೆಗೆ ನಾವು ಮುಂಚೆ 4 ಅಥವಾ 6 ಬೆಳೆ ರೇಷ್ಮೆ ಹುಳು ಹಾರ್ವೆಸ್ಟ್ ಮಾಡಿ ಕ್ರಾಪ್ ತೆಗಿತಿದ್ವಿ. ಇನ್ನೊಂದು 3-4 ಬೆಳೆಗಳನ್ನು ಯಾಕೆಂದ್ರೆ ಚಾಕಿ ಅಂತಲ್ಲಿರೋ ಹುಳು ತಂದು ಸಾಕಿದ್ರೆ ನಾವು ಚಾಕಿ ಹುಳುವನ್ನು ಸಾಕಿದ ಮುಂಚೆ ನಾವು ಮೊಟ್ಟೆಗಳನ್ನು ತಂದು ನಾವು ಸಾಕಿದ್ರೆ 10-15 ದಿನ ಜಾಸ್ತಿ ಬೇಕಾಗ್ತದೆ. 20 ದಿನ ಒಂದೇ ಸಲ ಮೂರನೇ ಸ್ಟೇಜ್ ಥರ್ಡ್ ಇನ್ಸ್ಟಾಲ್ ಸೆಕೆಂಡ್ ಇನ್ಸ್ಟಾಲ್ ತಂದ್ರೆ ನಾವು ಅವಧಿ ಕಮ್ಮಿ ಆಗುತ್ತದೆ ಮತ್ತು ರೈತರಿಗೆ ಲಾಭ ಜಾಸ್ತಿ ಆಗುತ್ತದೆ. ಇನ್ನ 2-3 ಬೆಳೆಯನ್ನು ಬೆಳೆದು ಪಡೆಯುವ ಹಣವನ್ನು ಪಡೆಯಬಹುದು ನಾವು. ಹಾಗಾಗಿ ರೈತರು ಇತ್ತೀಚೆಗೆ ಒಂದು ರೇಷ್ಮೆ ಹುಳು ನಮಗೆ ಒಂದು ನೌಕರಿಗೆ ಸಮ ಅಂತ ಹೇಳ್ತಾರೆ. ನಿರಂತರವಾಗಿ ನಮಗೆ ಎಲ್ಲಾ ಖರ್ಚು ವೆಚ್ಚ ತೆಗೆದು 1 ಎಕರೆದೊಳಗೆ 40-50 ಸಾವಿರ ರೂಪಾಯಿ ತಗೊಳ್ತೀವಿ ಅಂತ ಇದ್ದಾರೆ. ಹೌದು ಸರ್, ನಿಜ. ಯಾಕೆಂದರೆ ಬೇರೆ ಬೆಳೆ ನಾವು ಉದಾಹರಣೆ ಕೊಟ್ರೆ ಬೇರೆ ರೇಷ್ಮೆ ಹುಳು ಬಿಟ್ಟು ಬೇರೆ ಯಾವ್ದಾದ್ರು ಕಬ್ಬು ಆಗ್ಲಿ ಬೇರೆ ಕೃಷಿ ಸಂಬಂಧಪಟ್ಟ ಬೆಳೆಗಳು ನಾವು 1 ವರ್ಷ 10-12 ತಿಂಗಳು ಕಾಲ ಕಾಯ್ಬೇಕಾಗತ್ತೆ. ಯಾಕೆಂದ್ರೆ ನಾವು ಒಂದ್ಸಲ ಇವಾಗ ಮಾರ್ಚ್ ಅಕ್ಟೋಬರ್ ನವೆಂಬರ್ ನ ಕಬ್ಬನ ಲಾವಣಿಯನ್ನ ಬಿತ್ತೂರು ನಾವು ಅದು 8-10 ತಿಂಗಳು 10-12 ತಿಂಗಳು 3 ತಿಂಗಳು ಬೇಕು. ಅಷ್ಟೇ ಇನ್ಕಮ್ ದುಡ್ಡು ಯಾವ್ದು ರೇಷ್ಮೆ ಬೆಳೆ ಬರುತ್ತೆ. ಯಾಕೆಂದ್ರೆ 25-30 ದಿನ ಕಮ್ಮಿ ಅಂದ್ರೆ ಒಂದ್ ಬೆಳೆ ಬರುತ್ತೆ. ಒಂದ್ ಬೆಳೆ ಅಂದ್ರೆ 6 ಬೆಳೆ ಅನ್ಕೊಳ್ಳಿ ವರ್ಷಕ್ಕೆ 8-9 ಬೆಳೆ ಅಂದ್ರು 1 ಎಕರೆಗೆ ನೀವು 40,000 ಅಂದ್ರೆ 3-4 ಲಕ್ಷ ನಾವು ತಗೋಬಹುದು. ಬಟ್ ಅದೇ ಬೇರೆ ಬೆಳೆ ಕಬ್ಬು ಹೋಗಾದ್ರೆ ಅದ್ ಬೇಕಾದಂತ ಗೊಬ್ಬರ ಆಳು ಅವು ತುಂಬಾ ಜಾಸ್ತಿ ಬೇಕು. ಅದಷ್ಟೇ ಅದೇ ಕಮ್ಮಿ ಇದೆ. ಬಟ್ ರೇಷ್ಮೆ ಹುಳು ಸಾಕುವಂತ ರೈತ ಅದು ನೌಕರಿ ಅಂದ್ರೆ ಫೀಡಿಂಗ್ ಅಂದ್ರೆ ರೇಷ್ಮೆ ಹುಳುಗೆ ಬೇಕಾದ ಸೊಪ್ಪುಗಳು ನಾವು ಹೆಂಗೆ ಕೆಲಸ ಮಾಡ್ತೇವೆ ತರ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆತರ ಎಚ್ಚರವಾಗಿರ್ಬೇಕು ಅವನು. ಬಟ್ ಬೇರೆ ಬೆಳೆ ಹಂಗಲ್ಲ, ಒಂದ್ಸಲ ನಾವು ಲಾವಣಿ ಮಾಡಿ ಕಬ್ಬೆ ಆಗಲಿ ಯಾವ್ದೇ ಬಿತ್ತಿದ್ರೆ 20-30 ತಿಂಗಳು ಗೊಬ್ಬರ ಕೊಟ್ರೆ ನೆಕ್ಸ್ಟ್ 4-5 ತಿಂಗಳು ಗೊಬ್ಬರ ಕೊಡಬೋದು. ಅವರು ಸುಮ್ಮನಿರ್ಬೋದು, ಅವ್ನ ಬೆಳೆ ಬಂದ್ ನೋಡೋ ನಡೀತದೆ, ನೀರು ಹಾಯಿಸ್ಕೊಂಡು 15 ತಿಂಗಳು ಒಂದ್ಸಲ ನಡೀತದೆ. ಬಟ್ ರೇಷ್ಮೆ ಹುಳ ಸಾಕೋದು ಹಂಗಂತಲ್ಲ, ಒಂದ್ಸಲ ರೇಷ್ಮೆ ಹುಳ ಸಾಕ್ಬೇಕು ಅಂದ್ರೆ ನಾವು ಎಚ್ಚರವಾಗಿರ್ಬೇಕು, ಯಾವ ರೋಗ ಬರ್ದಂಗೆ ನೋಡ್ಕೊಳ್ಳೋದಲ್ಲೇ. ಮತ್ತೆ ಉಳಿಸ್ಬೇಕಾ ಸೊಪ್ಪು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಮತ್ತೆ ಬೆಡ್ ಇನ್ಸ್ಪೆಕ್ಟೆಂಟ್ ಹೇಳಿದ್ನಲ್ಲ ವಿಜೇತ ರೇಷ್ಮೆ ಅದನ್ನೆಲ್ಲ ಆಳುಗಳು ಬೇಕಾಗುತ್ತೆ, ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡ್ರೆ ನೌಕರಿ ಬೇಕಂತಾನೆ ಇಲ್ಲ. ರೇಷ್ಮೆ ಹುಳು ಸಾಕುವ ರೈತ ಚೆನ್ನಾಗಿ ಸಂಪಾದನೆ ಮಾಡಬಹುದು. ಮತ್ತೆ ಅದರ ಜೊತೆಗೆ ಈಗ ನಾವು ರೇಷ್ಮೆ ಅಂದ ತಕ್ಷಣ ನಮಗೆ ಉತ್ಕೃಷ್ಟವಾದಂತಹ ಸಂಪದ್ಭರಿತ ಆಹಾರವನ್ನ ಚಾಕಿ ಹುಳುಗಳಿಗೆ ಹಾಕ್ತೀವಿ. ಇನ್ನು ಬಲಿತಂತ ಎಲೆಗಳು ಮತ್ತೆ ಅದರ ಕೊಂಬು ರೆಂಬೆ ಅವೆಲ್ಲನೂ ಕೂಡ ದನಕರುಗಳಿಗೆ ಹಾಕಿ 1-2 ಆಕಳನ್ನು ಜೊತೆಗೆ ಸಾಕಬಹುದು. ಹೌದು ಸರ್, ನಿಜ, ಖಂಡಿತವಾಗಿ. ಉದಾಹರಣೆ ರೇಷ್ಮೆ ಹುಳುಗೆ ಚಾಕಿ ಹಿಂಗ್ ಬೇಕಾದಂತ ತಳಿ ಯಾವ್ದಂದ್ರೆ S36 ಲೇಟೇಜ್ 3rd, 4th, 3-4 V1 ಯೂಸ್ ಮಾಡ್ತಾರೆ. ಯಾಕೆಂದ್ರೆ ಎಲ್ಲ ಎಲ್ಲರಿಗೂ ಆಲ್ರೆಡಿ ತುಂಬಾ ವರ್ಷದಿಂದ ಮಾಡ್ತಾ ಇದಾರೆ. ಲೇಟೇಜ್ ಅಂದ್ರೆ 4-5 ದಿನ ಜ್ವರದಂತ ಹುಳುಗಳಿಗೆ ಸೊಪ್ಪನ್ನು ತಿಂದು ಮಿಕ್ಕಿದ ಅಂದ್ರೆ ಸೊಪ್ಪನ್ನು ನಾವು ಹಸುಗಳು ತಿನ್ನಿಸೋದ್ರಿಂದ ಅದನ್ನ ಯಾವ ಕಾಯಿಲೆ ಏನು ತೊಂದರೆ ಬರಲ್ಲ, ಹಸುಗಳು ಚೆನ್ನಾಗಿರ್ತವೆ. ಇದೆಲ್ಲ ರೈತರುಗಳೆಲ್ಲ ಮಾಡ್ತಾ ಇದಾರೆ ಇವಾಗ ಎಲ್ಲ ಕಡೆ. ಈಗ ನೀವು ಹೇಳ್ತಾ ಇದ್ರಿ ಉತ್ಕೃಷ್ಟವಾದ ಸೊಪ್ಪನ್ನ ಹಾಕಬೇಕು ಅಂತ. ಈಗ ಬಲಿತಂತದಲ್ಲಿ ಅಷ್ಟೊಂದು ಪೋಷಕಾಂಶ ಇರಲ್ಲ ಅಂತೇಳಿ ಅಂದ್ರೆ, ಆದ್ರೆ ತೀರ ಎಳೆದ್ರಲ್ಲಿ ಅಂತದ ಏನ್ರ ಸಮಸ್ಯೆ ಇರುತ್ತ? ಎಳೆದ್ರಲ್ಲಿ ಅಂತಾನೆ ಇವಾಗ ಚಾಕಿಗೆ ಬೇಕಾದಂತ ತಳಿ S36 ಅದರಲ್ಲಿ ಸೂಟಬಲ್ ಫಾರ್ ಚಾಕಿ ಅಂತಾನೆ ಇರೋದು. ಅದಕ್ಕೆ ಅದರಲ್ಲಿ ಚಾಕಿ ಬೇಕಾದಂತ ಬಲ್ತಿದೆ ಅಂತ ಇರೋದಿಲ್ಲ. ಅದರಲ್ಲಿ ನ್ಯೂಟ್ರಿಟಿ ಜಾಸ್ತಿ ಪೋಷಕಾಂಶಗಳು ಚಾಕಿ ಬೇಕಾದ ಸಿಗಂತ ಎಲ್ಲ ಇದೆ ಅದರಲ್ಲಿ. ಬಟ್ ನಾವು ಚಾಕಿಗೆ V1 ಹಾಕಕ್ ಬರೋದಿಲ್ಲ. V1 ಅದು ಲೇಟೇಜ್ 4th, 5th ಸ್ಟಾರ್ ಅದರಲ್ಲಿ ಅದು ಸ್ವಲ್ಪ ಬಲಿತಾ ಇರ್ತದೆ. ಲಿವ್ ಸ್ಟ್ಯಾಂಡರ್ಡ್

ಚಪೋಲೆ ಸುರು ತ್ಯಾಕೆ ಬಳಿ ಕೇಳತು ವರಾಡಿನ ತೂಜರಿ ಹರ ಹರ ಸಾವಿರಿ ಕೃಷ್ಣ ಹೇ ತುಳಬೋಯಿನಿ ಗೋಕುಳಾಚಿ ಹರ ಹರ ಸಾವಿರಿ ಕೃಷ್ಣ ಹೇ ತುಳಬೋಯಿನಿ ಗೋಕುಳಾಚಿ ಹರ ಹರ ಸಾವಿರಿ ಬೈನಿ ಗೋಕುಳಾಚಿ ಹರ ಹರ ಸಾವಿರಿ ಕೃಷ್ಣ ಹೇ ತೋರ ಬೈನಿ ಗೋಕುಳಾಚಿ ಹರ ಹರ ಸಾವಿರಿ ಕೃಷ್ಣ ಹೇ ತೋರ ಬೈನಿ ಗೋಕುಳಾಚಿ ಹರ ಹರ ಸಾವಿರಿ ಕೃಷ್ಣ ಹೇ ತೋರ ಬೈನಿ ಗೋಕುಳಾಚಿ ಮಟು ಪುಕರ ಜಾಗೃತು ಯತ ಮಟು ಪುಕರ ಜಾಗೃತು ಮಟು ಪುಕರ ಜಾಗೃತು ಯತ ಮಟು ಪುಕರ ಜಾಗೃತು ಮಟು ಪುಕರ ಜಾಗೃತು ಯತ ನವಾಯು ರಾಮಣಿ ದೇವ ಮಾಡಿರೋ ಮಾಡಿರೋ ಜಾನಿ ರಗ ಮಾಡಿರಾಯ್